प्रधानमंत्री फसल बीमा योजना आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय भारत सरकार. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 ಹಾಸನದಲ್ಲಿ ನೂತನವಾಗಿ ಆರಂಭಗೊಂಡಿದೆ ಸಾಧನಾ ಪದವಿ ಪೂರ್ವ ಕಾಲೇಜು. ಸೈನ್ಸ್ನಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭ. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿರುವ ಉಪನ್ಯಾಸಕರಿಂದ ಬೋಧನೆ, ಉತ್ತಮ ಪ್ರಯೋಗಾಲಯ, ಗ್ರಂಥಾಲಯ ಸೌಲಭ್ಯ. ಜೆಡಬ್ಲ್ಯೂಇ, ನೀಟ್, ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ತರಬೇತಿ. ಮಾಸಿಕ ಪರೀಕ್ಷೆಗಳ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕ ವಾತಾವರಣ. ಭೇಟಿ ಕೊಡಿ ಸಾಧನಾ ಪಿಯು ಕಾಲೇಜ್, ನಿಯರ್ ನ್ಯೂ ಬಸ್ ಸ್ಟ್ಯಾಂಡ್, ಹೆಚ್ಚನ್ಪುರ ರೋಡ್, ಹಾಸನ್. ಕಾಲ್ 9741203304. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕೇಳಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಮಹತ್ವ ಹಾಗೂ ಅನುಷ್ಠಾನ ಕುರಿತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಎನ್ ದೇವಕುಮಾರ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಅಳವಡಿಕೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸಾವಯವ ಕೃಷಿ ಇವತ್ತು ಹೆಚ್ಚು ಒಂದಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಮ್ಮ ಜನರಲ್ಲಿ ಒಂದು ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚು ಕಾಳಜಿ ಮತ್ತು ಜಾಗೃತಿ ಬಂದಂತೆಲ್ಲ ಇವತ್ತು ಸಾವಯವ ಪದಾರ್ಥಗಳ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸಾವಯವ ಪದಾರ್ಥಗಳನ್ನು ನಾವು ಸೇವನೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರು ಕೂಡ ಸಾವಯವ ಕೃಷಿಯತ್ತ ಹೊರಳ್ತಾ ಇರತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ, ಇವತ್ತು ಕೈಗಾರಿಕೆಯನ್ನು ಬಿಟ್ಟರೆ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಮಾಲಿನ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಾಗೂ ಒಂದು ಒಳ್ಳೆಯ ಆಹಾರವನ್ನು ನೀಡುವಂತಹ ನಿಟ್ಟಿನಲ್ಲಿಯೂ ಕೂಡ ನಮ್ಮ ಕೃಷಿಕರು ಹೆಚ್ಚು ಜಾಗೃತರಾಗಿದ್ದು ಸಾವಯವ ಕೃಷಿಯತ್ತ ಹೊರಳ್ತಾ ಇದ್ದಾರೆ. ಹೇಗೆ ಸಾವಯವ ಕೃಷಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಳುವಂಥದ್ದು, ಯಾವ್ಯಾವ ಬೆಳೆಯನ್ನು ಸಾವಯವ ಕೃಷಿಯಲ್ಲಿ ನಾವು ಬೆಳೆಯಬಹುದು, ಈ ಸಾವಯವ ಕೃಷಿಯ ಮೂಲಕ ನಾವು ಹೇಗೆ ಗಿಡಗಳಿಗೆ ಬೆಳೆಗೆ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳ ಸರಬರಾಜನ್ನು ಮಾಡಬಹುದು, ಅದರ ಮಾರುಕಟ್ಟೆ ಹೇಗೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ದೇವಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ದೇವಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಕೇಳುಗರಿಗೂ ಮತ್ತು ರೈತರಿಗೂ ನಮಸ್ಕಾರ. ನಮಸ್ಕಾರ ಮಧುಸೂದನ್ ಅವರು. ಸಾವಯವ ಕೃಷಿ ಬಗ್ಗೆ ಇವತ್ತು ಹೆಚ್ಚು ನಾವು ಕೇಳ್ತಾ ಇದ್ದೇವೆ, ಅದನ್ನು ಅಳವಡಿಕೆ ಮಾಡಿಕೊಳ್ಳುವಂತಹ ಸಾಕಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಯಾಕೆ ಇವತ್ತು ಸಾವಯವ ಕೃಷಿ ಅನ್ನುವಂಥದ್ದು ಬೇಕು, ಯಾಕೆ ಅದು ಅನಿವಾರ್ಯ ಆಗಿದೆ? ಭಾಳ ಉತ್ತಮವಾದ ಪ್ರಶ್ನೆ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆ ಅಂತಂದರೆ, ಇವತ್ತಿನ ದಿವಸ ಎಲ್ಲರೂ ಮಾತನಾಡ್ತಾ ಇರತಕ್ಕಂಥ ವಿಷಯ ಅಂತಂದರೆ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ. ಅಂದರೆ ಆರೋಗ್ಯ ಅಂತಂದರೆ ಏನು, ಆರೋಗ್ಯವಾಗಿ ಇಲ್ಲವೇ ಅಂತ ನೀವು ಕೇಳ್ಬೋದು. ಎಲ್ಲರೂ ಆರೋಗ್ಯವಾಗಿದ್ದೀವಿ, ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಆರೋಗ್ಯ ಪೂರಕವಾದ ಒಂದು ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಭಾಳಷ್ಟು ಗ್ರಾಹಕರಲ್ಲಿ ಮತ್ತು ಕೆಲವೊಮ್ಮೆ ಉತ್ಪಾದಕರಲ್ಲೂ ಸಹ ಅದು ಬಂದಿದೆ. ಈಗ ತಮಗೆ ಭಾಳ ಉತ್ತಮವಾದ ಉದಾಹರಣೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಈ ಟೊಮ್ಯಾಟೊ. ಟೊಮ್ಯಾಟೋನ ನಾವು ವಾರದಲ್ಲಿ 2 ಸಾರಿ ನಾವು ಕುಯ್ತೇವೆ, ಅದೇ ರೀತಿ ವಾರದಲ್ಲಿ 2 ಸಾರಿ ಔಷಧಿನೂ ಹೊಡಿತೀವಿ. ಅಂದರೆ 3 ದಿವಸಕ್ಕೊಂದ್ಸಾರಿ ಔಷಧಿ ಹೊಡಿತೀವಿ, ಸಿಂಪಡಣೆ ಮಾಡ್ತೀವಿ. ನಾವು ಸಿಂಪಡಣೆ ಮಾಡಿದಂಥ ಔಷಧಿ ಏನಿದೆ ಅದು ಟೊಮ್ಯಾಟೊ ಹಣ್ಣುಗಳಲ್ಲಿ ಉಳಿಕೆಯಾಗಿ ಇರುತ್ತೆ, ಅಂದರೆ ರಾಸಾಯನಿಕ ಉಳಿಕೆಗಳಾಗಿ. ಈಗ ಇದು ಕೀಟಗಳನ್ನು ಕೊಲ್ಲಕ್ಕೆ ಅಥವಾ ರೋಗವನ್ನು ತಡೀಲಿಕ್ಕೆ ಸಿಂಪಡಣೆ ಮಾಡ್ತಕ್ಕಂಥ ಈ ರಾಸಾಯನಿಕಗಳೇನಿದ್ದಾವೆ ಇವುಗಳನ್ನು ಎಲ್ಲೋ ಒಂದು ಕಡೆ ಇವುಗಳ ಪ್ರಮಾಣ ಆ ಟೊಮ್ಯಾಟೊ ಹಣ್ಣಿನಲ್ಲಿ ಭಾಳಷ್ಟು ಹೆಚ್ಚಾಗಿರುತ್ತೆ. ಆ ಥರದವನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪ್ರಭಾವ ಬೀರಬೀರುತ್ತೆ. ಹೀಗಾಗಿ ಇವತ್ತು ಭಾಳಷ್ಟು ಜನ ಈ ಒಂದು ಸಾಂಪ್ರದಾಯಿಕ ಕೃಷಿಯಿಂದ ಸಾವಯವ ಕೃಷಿಗೆ ಹೋಗೋಣ ಅಂತಕ್ಕಂಥ ಒಂದು ಮನಸ್ಸನ್ನು ಮಾಡಿದ್ದಾರೆ. ಹಾಗೇನೆ ತಮಗೆ ಮತ್ತೊಂದು ಅಂಶವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಬಹಳಷ್ಟು ಜನ ಈ ಮಾಹಿತಿ ತಂತ್ರಜ್ಞಾನ ಅಂದರೆ ಐ ಟಿ ಸೆಕ್ಟರ್ ಅಂತ ಏನು ಹೇಳ್ತೀವಿ ಅಲ್ಲಿರ್ತಕ್ಕಂಥವರು ನಮ್ಮ ಒಂದು ಸಂಸ್ಥೆಗೆ ಬರ್ತಾ ಇದ್ರು, ಸರ್ ನಾವು ಸಾವಯವ ಕೃಷಿ ಮಾಡಬೇಕು ಅಥವಾ ಕೃಷಿಯತ್ತ ಹೋಗ್ತಾ ಇದ್ದೀವಿ, ನಮಗೆ ಎಲ್ಲೋ ಒಂದು ಕಡೆ ಕೃಷಿ ಮಾಡಬೇಕಾದ್ರೆ ನಮ್ಮ ಕುಟುಂಬಕ್ಕೆ ಬೇಕಾದಂಥ ಉತ್ತಮವಾದ ತರಕಾರಿ ಅಥವಾ ನಮ್ಗೆ ಬೇಕಾದಂಥ ದವಸ ಧಾನ್ಯಗಳನ್ನು ಬೆಳ್ಕೋಬೇಕು ಅಂತ ಹೇಳ್ತಿದ್ರು. ನಾನು ಕೇಳ್ತಾ ಇದ್ದೆ, ಯಾಕೆ ಸರ್ ಆ ಥರ ಯೋಚನೆ ಮಾಡ್ತೀರಿ? ಇಲ್ಲ ಸರ್, ನಾವು ಸಾಕಷ್ಟು ಕಡೆ ಓದಿದ್ದೀವಿ, ಜೊತೆಗೆ ಇಂಟರ್ನೆಟ್ಗೆ ಹೋದರೆ ಅಲ್ಲಿನೂ ಸಿಗುತ್ತೆ, ಎಲ್ಲೋ ಒಂದು ಕಡೆ ಆಹಾರ ಕಲುಷಿತವಾಗಿದೆ, ನಮ್ಮದೇನೋ ಮುಗೀತು, ನಾವಾಗಲೇ 45-48 ವರ್ಷ ಇದ್ದೀವಿ, ನಮ್ಮ ಮಕ್ಕಳಿಗಾದರೂ ಒಳ್ಳೆ ಆಹಾರ ಕೊಡೋಣ ಅಂತಕ್ಕಂಥದ್ದು ಅವರ ಭಾವನೆ. ಇದು ಒಂದು. ಎರಡನೇದು ಮತ್ತು ಬಹಳ ಮುಖ್ಯವಾದ ಅಂಶ ಅಂತಂದರೆ, ಇವತ್ತು ನಿಮಗೆ ಬಹಳ ಹಿಂದಿನಿಂದನೂ ತಗೊಳ್ಳೋದಾದರೆ, ಪುರಂದರದಾಸರ ಕಾಲದಿಂದನೂ ತಗೊಳ್ಳೋದಾದರೆ ಮಣ್ಣಿಂದ ಕಾಯ ಮಣ್ಣಿಂದ ಅಂತಾರೆ. ಅಂದರೆ ನಾವು ಮಣ್ಣಿಂದನೇ ನಮ್ಮ ಎಲ್ಲ ಸಕಲ ಕಾರ್ಯಗಳು ಅದರಿಂದನೇ ಆಗ್ತವೆ, ಕೊನೆಗೆ ನಾವು ಮಣ್ಣಿಗೆನೆ ಸೇರ್ಕೊಳ್ತೀವಿ, ಹೌದಲ್ವಾ? ಹಾಗಾಗಿ ಈ ಮಣ್ಣು ಎಲ್ಲೋ ಒಂದು ಕಡೆ ಬಹಳಷ್ಟು ಕಲುಷಿತವಾಗಿದೆ ಅಂತ. ಸೊ ಆ ನಿಟ್ಟಲ್ಲಿ ಹೇಳಬೇಕು ಅಂದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಬ್ಬ ರೈತರು ಸುಮಾರು ಒಂದು 10 ವರ್ಷಗಳ ಹಿಂದೆ ಕಾಣುತ್ತೆ, ಅವ್ರು ಹೇಳಿದ್ದಂದ್ರೆ ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೆ ಸತ್ತರೆ ಎಲ್ಲಿಗೆ ಅಂತ. ಇದು ನಾವು ಇದನ್ನು ಅವ್ರು ಹೇಳಿದ್ದ ಮಾತು ಅಂತ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ವ್ಯಾಖ್ಯಾನವನ್ನು ಮೀರಿ ಮುಂದಕ್ಕೆ ನೋಡಬೇಕಾದ್ದು. ಅಂದರೆ ಇವತ್ತು ಎಷ್ಟರ ಮಟ್ಟಿಗೆ ರೈತ ಈ ತನ್ನ ಮಣ್ಣು ಕಲುಷಿತವಾಗಿದೆ, ಅದರಿಂದ ಆತ ಎಲ್ಲೋ ಒಂದು ಕಡೆ ಕಂಗಾಲಾಗಿದ್ದಾನೆ ಅಂತ ನನಗಾದರೂ ಅನಿಸುತ್ತೆ. ಅದು ಒಂದು. ಎರಡನೇದು ಮತ್ತು ಭಾಳ ಮುಖ್ಯವಾದ ಅಂಶ ಅಂತಂದರೆ ಈ ಪೋಷಕಾಂಶಗಳ ನಿರ್ವಹಣೆ. ಈಗ ಸುಲಭವಾಗಿ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಯೂರಿಯಾ. ಯೂರಿಯಾ ಇವತ್ತು 260-270 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನು ನಾವು ಯೂರಿಯಾವನ್ನು ಬೆಳೆಗಳಿಗೆ ನಾವು ಹಾಕಿದಾಗ ಒಂದು ವಾರದಲ್ಲಿ ಅದರ ಒಂದು ಪ್ರಭಾವವನ್ನು ಬೆಳೆಗಳ ಮೇಲೆ ಕಾಣ್ಬೋದು. ಅದು ಗಾಢವಾಗಿ ಹಸರಾಗುತ್ತೆ, ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಈ ಥರ ಆಗಿ ಎಲ್ಲೋ ಒಂದು ಕಡೆ ಅದನ್ನು ಹೆಚ್ಚು ಹೆಚ್ಚಾಗಿ ಮತ್ತೆ ಅವೈಜ್ಞಾನಿಕವಾಗಿ ಬಳಸ್ತಾ ಇರೋದ್ರಿಂದ ಮಣ್ಣು ಕಲುಷಿತವಾಗಿದೆ. ಇವೆರಡು ಭಾಳ ಮುಖ್ಯವಾದ ಅಂಶಗಳು. ಮತ್ತೆ ಮೂರನೇದಾಗಿ ನಮ್ಮ ಒಂದು ಪರಿಸರದ ಮೇಲೆ ಬಹಳಷ್ಟು ವ್ಯತಿರಿಕ್ತವಾದ ಪರಿಣಾಮವನ್ನು ಇದು ಬೀರಿದೆ ಅಂತಂದರೆ ತಪ್ಪಾಗಲಾರ್ದು. ಹಾಗೆ ರೈತರ ಒಂದು ಈ ಉತ್ಪಾದನಾ ವೆಚ್ಚ ಬಹಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಈ ಥರದವು ಇವುಗಳೆಲ್ಲವೂ ಸೇರಿ ನಾವು ಇವತ್ತು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಥವಾ ಸಂಬಂಧಿತ ಕೃಷಿಗಳು ಇದಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯತೆ ಬಂದಿದೆ, ಪ್ರಾಧಾನ್ಯತೆ ಬಂದಿದೆ, ಜನಗಳು ಅದರತ್ತ ಒಲವನ್ನು ತೋರ್ತಾ ಇದ್ದಾರೆ ಅಂತ ನಾನು ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಜಗತ್ತು ನೀವು ಹೇಳಿದಾಗೆ ಸಾವಯವದತ್ತ ಹೋಗ್ತಾ ಇದೆ, ಆದರೆ ನಮ್ಮ ಕೃಷಿಕರ ಸಮಸ್ಯೆ ಏನು ಅಂತ ಅಂದರೆ ನಾವು ರಾಸಾಯನಿಕ ಕೃಷಿಯನ್ನೇ ಮಾಡಬೇಕು ಅಥವಾ ಸಾವಯವ ಕೃಷಿಯತ್ತ ಹೊರಳಬೇಕು ಅನ್ನುವಂಥದ್ದು. ಒಂದು ವೇಳೆ ಹೊರಳಿದ್ದೆ ಆದರೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ನಾವು ಕೊಡೋಂಥ ಪೋಷಕಾಂಶಗಳು ಸಾಕಾಗುತ್ತಾ? ಅದನ್ನು ಮಾಡುವಂಥದ್ದು ಹೇಗೆ? ಈ ಯಾವುದೋ ಒಂದು ಹೈಬ್ರಿಡ್ ಬೀಜವನ್ನು ತಂದು ನಾವು ಸಾವಯವ ಕೃಷಿಯನ್ನು ಮಾಡಬಹುದಾ? ಹೀಗೆ ಅನೇಕ ಗೊಂದಲಗಳಿದ್ದಾವೆ ಮತ್ತು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಏನು ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಅವರಿಗೆ ಗೋಚರ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ